ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ಎರ್ರೆಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ನಗುತ್ತಾ ನಗುತ್ತಾ ಬಾಳು ದೇಶ ಅಂತದ್ರಲ್ಲಿ ಮತ್ತೆ ಸ್ವಲ್ಪ ಸುಮಾರಾಗಿ ನಡೆಸಿಕೊಟ್ರೆ ಸಾಕು, ಏನೋ ಒಂದು ಕೈ ತುಂಬಾ ಸಂಪಾದನೆ ಮಾಡ್ತಕ್ಕಂತ ಪರಿಪಾಠ ಇದೆ. ಆ ಮಳೆ ಆಶ್ರಿತ ಆಗಿರೋದ್ರಿಂದ ಮಳೆನೇ ನೆಚ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಏನೇನು ಬೆಳೆಗಳು ಬೆಳಿತಾರೆ ಮುಖ್ಯವಾಗಿ ಸರ್? ಮುಖ್ಯವಾಗಿ ಮಳೆ ಆಶ್ರಿತವಾಗಿ ಶೇಂಗನೆ ಮುಖ್ಯ ಬೆಳೆ, ಅದರಲ್ಲಿ ತೊಗರಿ, ಆಮೇಲೆ ಅಲಸಂದಿ, ಮನೆ ಬಳಕೆಗೆ ಬೇಕಾಗ್ತಕ್ಕಂಥದ್ದು ಅವನ್ನೆಲ್ಲ ಅಕಡಿ ಬೆಳೆಗಳಾಗಿ ಬೆಳ್ಕೊಂತೀವಿ ಸರ್. ಹುರುಳಿ ಬೆಳಿತೀವಿ, ಅದೆಲ್ಲ ಅಕಡಿ ಬೆಳೆಗಳಾಗಿ ಬೆಳ್ಕೊಂಡು. ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತಾ? ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಈ ಬಾರಿ ತುಂಬಾ ಚೆನ್ನಾಗಿ ಮಳೆ ನಡೆಸಿಕೊಡ್ತು. ಮಳೆ ಚೆನ್ನಾಗಿ ಬಂದ್ಬಿಟ್ರೆ ನಾವು ಬಿತ್ತನೆ ಮಾಡಿದಾಗ ಕನಿಷ್ಠ 4 ಮಳೆ ಸತತವಾಗಿ ಚೆನ್ನಾಗಿ ಅದು ಮಳೆಗಳು ಬಂದ್ಬಿಟ್ರೆ ಆ ಬೆಳೆ ಕೈ ಸೇರಿಬಿಡುತ್ತೆ. ಅದರಲ್ಲಿ ಒಂದು ಮಳೆ ಯಾವ್ದಾದ್ರು ಊಡಿ ಇಳಿಯತಕ್ಕಂಥ ಟೈಮ್ನಲ್ಲಿ ಮಳೆ ಏನಾದ್ರೂ ಕೈ ಕೊಟ್ರೆ ಸ್ವಲ್ಪ ಪೂರ್ತಿನೇ ಲಾಸ್ ಆಗ್ತಕ್ಕಂತ ಇದಿರುತ್ತೆ. ಈ ವರ್ಷ ಹೆಂಗ್ ಬಂದ್ ಬೆಳೆ? ಈ ವರ್ಷ ತುಂಬಾ ಚೆನ್ನಾಗಿ ಬಂದ್ ಸರ್. ಈಗ ನಾವು 2.75 ಎಕರೆಯಲ್ಲಿ ಒಂದು ಪಲ್ಲ ಬೆಳೆದಿದ್ವಿ, ಅದರಲ್ಲಿ 38 ಚೀಲ ಆಯ್ತು. ಒಳ್ಳೆ ಇಳುವರಿ ಬಂದಿತ್ತು. ಅದು ಒಂದೊಂದು ಚೀಲ ಬಂದ್ಬಿಟ್ಟು 40-45 ಕೆಜಿ ವರೆಗೂ ಆ ಇಳುವರಿ ಬಂದಿತ್ತು. ಒಳ್ಳೆ ಬೆಳೆ ಆಯ್ತು ಸರ್. ಈ ತರ ಬೆಳೆ ಚೆನ್ನಾಗಾಯ್ತು. ಸ್ವಲ್ಪ ರೇಟ್ ಕಡಿಮೆ ಐತೆ ಅಂತಾರೆ ಶೇಂಗಾದ್ದು? ಶೇಂಗಾ ಫಸ್ಟ್ ಚೆನ್ನಾಗಿತ್ತು ಸರ್, 7,000 ಚೀಲರ ಇತ್ತು. ಅದ ನಂತರ ಎಲ್ಲಾ ಬೆಳೆ ಒಟ್ಟಿಗೆ ಬಂದ ತಕ್ಷಣ ಸ್ವಲ್ಪ ಕಡಿಮೆ ಆಯ್ತು, 200-300 ಕಡಿಮೆ ಆಯ್ತು. ನಾವು ಮಾರಿದಾಗ 6,300 ಮಾರಿದ್ವಿ ಸರ್. 7 ಚೀಲರ ಇದ್ದಿದ್ದು ನಮ್ದೆಲ್ಲ ಬೆಳೆ ಕೈಗೆ ಬರೋದ್ರಾಗ 6,300 ಅಲ್ಲೇ ಕೋನಸಾಗರದಲ್ಲೇ ಕೊಟ್ಟಿವಿ. ಈ ತರ 6,000, 6,300, 6,500 ರೂಪಾಯಿ ಸಿಕ್ಕರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೀರಾ? 6,500 ಸಿಕ್ಕರೆ ಅನುಕೂಲ ಸರ್. ಈಗ ಏನಾಗುತ್ತೆ ಅಂದ್ರೆ ಈಗಿನ ಕೃಷಿ ಕಾರ್ಮಿಕ ಬೆಳೆಯಲ್ಲಿ ಆ ಕೂಲಿ ಆಳುಗಳು ಸಿಕ್ತಕ್ಕಂಥದ್ದು ಕಡಿಮೆ, ಆಮೇಲೆ ಖರ್ಚು ಜಾಸ್ತಿ ಆಗಿರೋದ್ರಿಂದ ಇನ್ನು ಸ್ವಲ್ಪ 7-7 ಚೀಲರ ಬಂದ್ರೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಬರುತ್ತೆ. ಅದರಲ್ಲಿ ಮನೆ ಕೆಲಸಗಾರ ನಾವಿರೋದ್ರಿಂದ ಅವ್ರನ್ನೆಲ್ಲ ಸಮದೂರಿಸಿಕೊಂಡು ಹೋಗ್ತಕ್ಕ. ಈ ಬೋರಾಕ್ಷಿ ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಬೋರಾಕ್ಷಿ ನೀರಾವರಿ ಮಾಡ್ಬೋದು ಆಸಕ್ತಿ ಇದೆ ಸರ್. ಅದರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ನಾವು ಗುಡ್ಡ ನಿಯರ್ ಇರತಕ್ಕಂಥದ್ದು, ಆಮೇಲೆ ಅಲ್ಲಿ ದಾರಿ ಸಮಸ್ಯೆ ನಮ್ಮ ಜಮೀನಿಗೆ, ನೀರಾವರಿ ಮಾಡ್ಕೋಬಹುದು. ಅದರಲ್ಲಿ ನಾವು 4 ಅಣ್ಣ ತಮ್ಮಗಳು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಆದ್ಮೇಲೆ ಮತ್ತೆ ಇದೆಲ್ಲ ಆಗುತ್ತಂತ ಅದ್ರ ಕಡೆ ಗಮನ ಹರಿಸಿಲ್ಲ ಸರ್. ನೀರಾವರಿ ಕಡೆಗೆ ಆಸಕ್ತಿ ಬಂದಿಲ್ಲ ಸರ್. ಊರ್ ಬಿಟ್ಟು ಸುಮಾರು 1-3 ಕಿಲೋಮೀಟರ್ ದೂರ ಇರೋದ್ರಿಂದ ಅದು ಸ್ವಲ್ಪ ಕೂಲಿ ಕಾರ್ಮಿಕರು ಕರ್ಕೊಂಡು ಹೋಗೋದು ಬರೋದಕ್ಕೂ ಸಹ ತೊಂದರೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಅದರ ಚಿಂತೆನ ಬಿಟ್ಟಿದ್ದೀವಿ. ಹೌದು. ಈಗ ಈ ಬೆದಲ್ ಜಮೀನ್ ಆಗಿರೋದ್ರಿಂದ ನೀವು ಶೇಂಗಾ ತೊಗರಿ ಈ ತರ ಬೆಳೆಯೋದ್ರಿಂದ ಜಮೀನಲ್ಲಿ ಒಂದು 4-5 ತಿಂಗಳು ಕೆಲಸ ಇರುತ್ತೆ, ನಂತರ ಏನ್ ಮಾಡ್ತೀರಾ ಸರ್? ಈಗ 4-5 ತಿಂಗಳು ಕೆಲಸ ಇರುತ್ತೆ ಅಂತಂದ್ರೆ, ಈಗ ನಾವು ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ನಾಟಿ ಕೋಳಿ ಸಾಕಾಣಿಕೆ. ಈ ನಾಟಿ ಕೋಳಿ ಸಾಕಾಣಿಕೆ ಹೆಂಗ್ ಬಂತು ಅಂತಂದ್ರೆ, ನಮ್ಮಲ್ಲಿ ಮೂಲತಃ ಏನು ನಾಟಿ ಕೋಳಿ ಸಾಕಾಣಿಕೆ ಯಾವತ್ತು ವೃತ್ತಿಯಾಗಿ ಮಾಡಿಕೊಂಡಿರಲಿಲ್ಲ. ಹಿಂಗೆ ನಮ್ಮಲ್ಲಿ ಗೌರಸಮುದ್ರ ಮಾರಮ್ಮ ಜಾತ್ರೆ ಕೇಳಿರ್ತೀರ ನೀವು, ಅಲ್ಲಿ ಬುಡಕಟ್ಟು ಸಂಸ್ಕೃತಿ ಜಾತ್ರೆ ನಡೀತಕ್ಕಂದ್ರೆ ಅಲ್ಲಿ ಕೋಳಿಯನ್ನ ತೂರ್ತಕ್ಕಂಥ ಪರಿಪಾಠ ಇರುತ್ತೆ. ನಾವೆಲ್ಲ ಜಾತ್ರೆಗೆ ಹೋದಾಗ ಕೋಳಿ ಹಿಂಗೆ ದೇವ್ರ ಮೇಲೆ ಅರಿಕೆ ಹೊತ್ತಿರ್ತಕ್ಕಂಥವ್ರು ಕೋಳಿನ ಆರಿಬಿಡ್ತಾರೆ. ಅದು ಬಂದಿರತಕ್ಕಂಥದ್ದು ನಮ್ಮೇಲೆ ಬಂದು ಸಿಕ್ಕಿತ್ತು. ಆ ಕೋಳಿನ ತಗೊಂಡು ಸುಮಾರು ಈಗ ಒಂದು 8-10 ವರ್ಷಗಳ ಹಿಂದೆ ತಂದ್ಬಿಟ್ಟು ಅದನ್ನ ಸಾಕ್ಬೇಕು, ಅದನ್ನ ಮಾಡಬಾರ್ದು ಅಂತ ಹಿರಿಯರು ಹೇಳಿದ್ರಲ್ಲ, ಆ ತರ ಸಾಕಿದ್ವಿ. ಅದರಿಂದ ಸುಮಾರು ಮರಿಗಳಾಗ್ಬಿಡ್ಸ ಬಹಳ ತುಂಬಾ ಇದಾಗ್ಬಿಡ್ತೇವೆ. ಇದು ಯಾಕೆ ನಾವು ಮಾಡಬಾರ್ದು, ಮಾಡಿದ್ರೆ ಖರ್ಚು ದೈನಂದಿನ ಖರ್ಚಿಗೆ ಆಗುತ್ತೆ, ವಾರಕ್ಕೆ ತಿಂಗಳಿಗೆಲ್ಲ ಆಗುತ್ತೆ ಅಂತ ಅದಂಗೆ ಕಂಟಿನ್ಯೂ ಮಾಡಿದ್ವಿ. ಚೆನ್ನಾಗೆ ಬರುತ್ತೆ ಸರ್. ಈಗ ಕೋಳಿಯಲ್ಲಿ ಅಂತಂದ್ರೆ ನಾಟಿ ಕೋಳಿ ಒಳ್ಳೆ ರೇಟ್ ಸಿಗುತ್ತೆ ಸರ್. ನಮಗೆ ಸಿಕ್ಕಿರ್ತಕ್ಕಂಥದ್ದು ಮೊಟ್ಟೆ ಇಡ್ತಕ್ಕಂಥ ಕೋಳಿ ಸಿಕ್ಕಿತ್ತು ನಮಗೆ. ಅವತ್ತು ಆ ತಂದಿರ್ತಕ್ಕಂಥ ದಿವಸನೇ ಮೊಟ್ಟೆ ಇಟ್ಟಿತ್ತು. ಅದು ಸುಮಾರು ಒಂದು 15 ಮೊಟ್ಟೆಗಳನ್ನ ಇಡ್ತು. ಆ 15 ಮೊಟ್ಟೆಗಳನ್ನ ಮರಿ ಮಾಡಿದ್ವಿ. 12 ಮರಿ ಬಂದು ಆ 12 ಮರಿನ ಬಿಟ್ಟು ಅದರಲ್ಲಿ 4 ಉಂಜ ಹೆಣ್ಣು ಮರಿಗಳೇ ಅದು. ಅದರಿಂದ ಅದರ ಸಂತತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಬಿಡ್ತು. ಒಂದು ವರ್ಷ ಮತ್ತೆ ಒಂದು ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಜಾತ್ರೆ ನಡೀತೆ. ಆ ಒಂದು ವರ್ಷ ಬರೋದ್ರೊಳಗೆ ನಮ್ಮಲ್ಲಿ ಒಂದು 30-40 ಕೋಳಿ ಆಗಿಬಿಟ್ಟು. ಆ ಕೋಳಿ ಸಂತತಿ ಹೆಂಗಂದ್ರೆ 5 ಆ ಮರಿ ಸದೃಢವಾಗಿ ಬರುತ್ತೆ. ಆಮೇಲೆ 5 ಮೊಟ್ಟೆ ಇಡುತ್ತೆ ಹೆಣ್ಣು ಕೋಳಿ. 5-5.5 ತಿಂಗಳಂದ್ರೆ ಮೊಟ್ಟೆ ಇಡತಕ್ಕಂಥದ್ದು. ಹುಂಜ ಆದ್ರೆ ಒಂದು 8 ಹಂಗೆ ಬಳಸಿದ್ರೆ ಒಂದ್ 2 kg 2-2.5 kg ವರೆಗೂ ಆಮೇಲೆ ಅವನ್ನ ಮಾರಾಟಕ್ಕೆ ಕೊಡ್ತಿದ್ವಿ. ಆ ಇವನ್ ಕೊಡ್ತಿದ್ವಿ. ಆಮೇಲೆ ವರ್ಷ ಆದ ನಂತರ ಆ ದೇವರಿಗೆ ಅರಿಕೆಯಿಂದ ಬಂದಿರತಕ್ಕಂಥದ್ದು ಬಿಡ್ರಿ ಅಂತ ಹೇಳಿದ್ರಲ್ಲ, ನಾವು ಒಂದು ಒಳ್ಳೆ ಹುಂಜಾನೆ ಬಿಟ್ಟಿದ್ವಿ. ಆಗಿನಿಂದನು ಕೋಳಿ ಸಾಕಾಣಿಕೆ ಮಾಡ್ಕೊಂತ ಬರ್ತಾ ಇದ್ವಿ. ಒಂದು ಕೋಳಿ ಮೊಟ್ಟೆ ಇಡುತ್ತ ಅಂದ್ರೆ ಸಹ ಆ ಮೊಟ್ಟೆ ಒಂದೊಂದು 15 ಇಡುತ್ತೆ, 20 ಇಡುತ್ತೆ, ಕನಿಷ್ಠ ಅಂದ್ರೆ 15. ಕೆಲವೊಂದು ಯಾವ ಒಂದು 2-3 ಆಗ್ತವೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಊರಿನ ಪಕ್ಕ ಒಂದು ಉಡೇವ್ ಗ್ರಾಮ ಅಂತ ಇದೆ. ಆ ಉಡೇವ್ ಗ್ರಾಮದಲ್ಲಿ ನಾಟಿ ವೈದ್ಯರು ಇದಾರೆ. ನಾಟಿ ವೈದ್ಯರು ಈ ಮೂಳೆ ಮುರಿದಿರ್ತಕ್ಕಂಥದಕ್ಕೆ ಕಟ್ಟನ್ನ ಹಾಕ್ತಕ್ಕಂಥ ವೈದ್ಯರು ಇದಾರೆ. ಅವರು ಆ ಮೊಟ್ಟೆನ ಬಹಳಷ್ಟು ಅದಕ್ಕೆ ಅಂದ್ರೆ ಗಿಡದಲ್ಲಿ ಗಿಡಮೂಲಿಕೆ ತಯಾರು ಮಾಡಿ ಅದಕ್ಕೆ ಹಚ್ತಾರಲ್ಲ, ಕಟ್ಟಬೇಕಾದ್ರೆ ಅವನ್ನ ನಾಟಿ ಮೊಟ್ಟೆನ ಹೇಳಿ ಕಳಿಸ್ತಾರೆ. ಆ ನಾಟಿ ಮೊಟ್ಟೆ 15-20 ಸಹ ಕೆಲವು ಸರಿ ತಗೊಂಡು ಹೋಗ್ತಾರೆ. ನಾವು ಆಲ್ಮೋಸ್ಟ್ ಮಾರಲ್ಲ. ಕೆಲವು ನಾವು ಮನೆಗೆ ಸೇವನೆ ಮಾಡಿದ್ರೆ ಯೂಸ್ ಮಾಡಿದ್ರೆ ಇನ್ನು ಉಳ್ತಕ್ಕಂಥವೆಲ್ಲ ಮರಿಗಳೇ ಮಾಡಿ ಆ ಮರಿ ಪ್ರಮಾಣಗಳನ್ನ ಜಾಸ್ತಿ ಮಾಡ್ತಾ ಹಾಕ್ತೀವಿ ಸರ್. ಎರಸುಮೆ ಅವ್ರೆ, ಸಾಕಷ್ಟು ಜನ ಮೊಟ್ಟೆ ಕೋಳಿ ಮಾಂಸದ ಕೋಳಿ ಸಾಕಾಣಿಕೆ ಮಾಡ್ತಾರೆ, ಅದು ಒಳ್ಳೆ ಲಾಭದಾಯಕ ಅಂತ ಅನ್ಬಿಟ್ಟು. ನಿಮ್ಗೇನು ಆ ಕಡೆ ಆತರ ಒಂದು ಇವನ್ನ ಮಾಡ್ಬೇಕಂತ ಏನ್ ಆಸಕ್ತಿ ಬರಲ್ಲ ಆ ಕೋಳಿಗಳು ಸಾಕಾಣಿಕೆ ಮಾಡ್ಬೇಕಂತ? ಸರ್, ಅಲ್ಲಿ ನಮ್ ಕಡೆ ಕೋಳಿ ಸಾಕಾಣಿಕೆ ಮೊಟ್ಟೆ ಲೇಯರ್ ಕೋಳಿಸು ದೊಡ್ಡ ದೊಡ್ಡ ಫಾರಂಗಳಿದೆ ಮಳಕಮೂರು ತಾಲೂಕು ಚಳ್ಳಕೆರೆ ತಾಲೂಕಲ್ಲಿ. ಹೌದು. ಅದಲ್ಲದೆ ಮಾಂಸ ಕೋಳಿ ಫಾರಂಗಳು ಸಹ ಇದಾವೆ. ಮಾಂಸ ಕೋಳಿ ಫಾರಂ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ, ಬಂಡವಾಳ ಜಾಸ್ತಿ ಹಾಕ್ಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಮರಿ ಬಂದ್ಬಿಟ್ಟು ಸೀಸನ್ ವೈಸ್, ನಾವು ನಮ್ಮ ಒಬ್ಬ ಗೆಳೆಯರೇ ಈ ಮಾಂಸ ಕೋಳಿ ಫಾರ್ಮ್ ಮಾಡಿರೋದ್ರಿಂದ ಅಲ್ಲೇ ಅವ್ರ ಹತ್ರ ಒಡನಾಟ ಇದ್ದು ಅವ್ರು ನೋಡಿರೋದ್ರಿಂದ ನನ್ನ ಅನುಭವಕ್ಕೆ ಬಂದ ಹಾಗೆ 30-40 ಮರಿ ಸಿಗುತ್ತೆ. ಒಂದ್ಸರಿ 20-25 ಸಿಗುತ್ತೆ ಆ ಮರಿ ಸಿಕ್ಕಾಗ. ಆಮೇಲೆ ಅದು 45 ದಿನಕ್ಕೆ ಬೆಳೆ ಬರುತ್ತೆ. 45 ಅಂದ್ರೆ ಓವರ್ 38-40 ದಿವಸದಿಂದನೇ ಆ ಮರಿ ಕೊಡಬೇಕಾಗುತ್ತೆ. ಆ ಇಡ್ತಕ್ಕಂಥದ್ದು ಆವಾಗ ಕೋಳಿ ತೂಕ ಒಂದು 2-2.5 kg ಹಂಗ್ ಬಂದ್ರೆ, 1 kg 100 rupees 120-130 ಸಿಕ್ಕರೆ ಏನಾದ್ರೂ ಒಳ್ಳೆ ಲಾಭದಾಯಕ ನಾವ್ ಅಂದ್ಕೊಂಡಾಗ. ಯಾಕಂದ್ರೆ 80-90 ಸಿಕ್ಬಿಟ್ರೆ ಅಲ್ಲಿ ಹಾಕಿರ್ತಕ್ಕಂತ ಬಂಡವಾಳ ಸಾಕಷ್ಟು ಬಂಡವಾಳ ಹಾಕ್ಬೇಕಾಗತ್ತೆ ಮಾಂಸ ಕೋಳಿ ಇದಕ್ಕೆ. ಅದ್ ನೋಡಿ ಸಾಕಷ್ಟು ಅವರು ಒಂದ್ಸರಿ ಲಾಭ ಸಾಕಂಡ್ರೆ 2-3 ಸರಿ ಲಾಸ್ ಅನುಭವಿಸಿಕ್ಕಿರ್ತಂಗ್ ನಮ್ ಗೆಳೆಯರನ್ನ ಕಂಡ್ಕೊಂಡಿವಿ ಸರ್. ಅದು ಅಲ್ಲದೆ ಈಗ ಜನ ನಾಟಿ ಕೋಳಿಗೆ ಸಾಕಷ್ಟು ಜನ ಇಷ್ಟಪಡ್ತಾರೆ. ಆ ನಾಟಿ ಕೋಳಿನ ದೊಡ್ಡದಾಗಿ ಮಾಡ್ಬೇಕಂತ ನಾವು ಅಂದ್ಕೊಂಡು ಒಂದ್ಸರಿ ಏನ್ ಮಾಡಿದ್ವಿ ಸರ್, ನಾನು ಅದೇ ಗೆಳೆಯ ನಾನು ಹೇಳಿದಲ್ಲ, ನಮಗೆ ಒಬ್ರು ಶ್ರೀನಿವಾಸ್ ಸರ್ ಅಂತ ಸಲಹೆಯನ್ನ ಕೊಟ್ರು. ಶ್ರೀನಿವಾಸ್ ಸರ್ ಸಲಹೆ ಕೊಟ್ರು, ಹಿಂಗೆ ನೀವು ಮಾಡಬಹುದಲ್ಲ, ದೊಡ್ಡದಾಗಿರ್ತಕ್ಕಂಥ ನಾಟಿ ಕೋಳಿ ಬಗ್ಗೆ ನಿಮಗೆ ಸ್ವಲ್ಪ ಅನುಭವ ಇದೆ, ಮನೆಯಲ್ಲಿ ಬೆಳೀತಿದ್ರಲ್ಲ, ಇದನ್ನೇ ದೊಡ್ಡದಾಗಿ ಮಾಡಿ ನೋಡೋಣ ಬೇರೆ ಕಡೆಯಲ್ಲಿ ಇರ್ತವೆ ಅಂತಂದ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಗೆಳೆಯರೇನು ನಾವು ಮಾಂಸ ಕೋಳಿಯನ್ನ ಸಾಕ್ತಿದ್ರಲ್ಲ ಅವ್ರ ಗೆಳೆಯರೊಂದಿಗೆ ಮಾತಾಡಿ ನೋಡೋಣ ನಾವೊಂದ್ಸರಿ ಮಾಡಿ ನೋಡೋಣ ಎಂಬ ನಿಟ್ಟಿನಲ್ಲಿ ಒಂದ್ಸರಿ ಹಾಕಿದ್ವಿ ಸರ್. ಈಗ ಒಂದು 4 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ಹಾಕಿದಾಗ ಮೈಸೂರು ನಾಟಿ ಅಂತ ನಮಗೆ ಹಿಂಗೆ ಬೇರೆ ಕಡೆ ಎಲ್ಲ ಹುಡುಕಿಸಿ ಅವರು ಒಳ್ಳೆ ಮಾಹಿತಿಯನ್ನ ನಮಗೆ ತಲುಪಿಸರು ಸರ್ ಅವರು ಮಾಸ್ಟರ್ ಅವರು. ಆ ಮಾಹಿತಿ ಅವರೊಂದಿಗೆ ತಗೊಂಡು ಮೈಸೂರು ನಾಟಿಯನ್ನ ತರಿಸಿದ್ವಿ. ತರಿಸಿ ಒಂದು ವರ್ಷ ಸಾವಿರ ಮರಿಗಳನ್ನ ತರಿಸಿ ನೋಡೋಣ ಅಂತ 1.5 ವರ್ಷ ಮರಿಗಳನ್ನ ತರಿಸಿ ಹಾಕಿದ್ದಾಯ್ತು. ಅದು ಹಾಕಿದ ತಕ್ಷಣ ಒಳ್ಳೆ ಚೆನ್ನಾಗೇ ಬಂತು ಸರ್. ಅವ್ರು ಹೇಳಿದ ಹಾಗೆ ಅವ್ರು ಏನೇನು ವ್ಯಾಕ್ಸಿನ್ಸ್ ಕೊಡೋರು, ಅದಕ್ಕೆ 2 ವ್ಯಾಕ್ಸಿನ್ ಒಂದು 15 ಒಂದ್ಸರಿ ಆ ವ್ಯಾಕ್ಸಿನ್ ಕೊಟ್ವಿ. ಆಮೇಲೆ ಅದಾದ್ಮೇಲೆ ಒಂದು ತಿಂಗಳಿಗೆ ಒಂದ್ಸರಿ ವ್ಯಾಕ್ಸಿನ್ ಬಂದ ತಕ್ಷಣ ಮರಿ ಈಟ್ ಆಗಿರ್ಬೇಕು ಅಂತಂದು ಆ ಬೆಲ್ಲದ ನೀರನ್ನ, ನೀರು ಏನು ಉಣಿಸೋದು, ನೀರು ಉಣಿಸ್ತೀವಲ್ಲ ಅದಕ್ಕೆ ಬೆಲ್ಲ ಹಾಕಿ ಕೊಡ್ತಕ್ಕಂಥದ್ದು. ಮೊದಲನೇದಾಗೆ ಫೀಡ್ ಕೊಡ್ತಕ್ಕಂಥದ್ದು ರವೆ, ನಾವೇನು ಈಗ ಊಟಕ್ಕೆ ಉಪ್ಪಿಟ್ಟಿಗೆ ಅದಕ್ಕೆಲ್ಲ ಬಳಸ್ತೀವಲ್ಲ ಅದೇ ರವೆಯನ್ನ ಕೊಟ್ಟು ಅದೆಲ್ಲ ಹೇಳಿದ್ರು. ಆ ಥರ ಮಾಡಿದ್ವಿ. ಸುಮ್ಮನೆ 4-5 ಬರುತ್ತೆ. ಇದು ಲೇಟಾಗಿ ಬಂದರೂ ಸಹ ಸ್ವಲ್ಪ ಲಾಭದಾಯಕ ಅನ್ಸಂಗೆ. ಅಂದರೆ ಒಂದು ಸಮಸ್ಯೆ ಏನು ಸಹ ಅಂತಂದರೆ ಮಾರ್ಕೆಟಿಂಗ್. ಈಗ ಒಂದ್ಸರಿ ಮರಿ ಬಂದುಬಿಡುತ್ತೆ 5-6 ಅಂತಂದರೆ ಒಳ್ಳೆ ಬೆಳೆ ಎಲ್ಲ ಬರುತ್ತೆ. ಅವಾಗ ನಾವು ಈಗ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ, ನಾವು ತಗೊಂಬಂದ್ವಿ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಕ್ಕಂಥವು ಒಂದು ವಾರ 15-20 ಹಿಂಗೆ ಹೋಗ್ತಾ ಇರ್ತವೆ, ಕೊಡ್ತಾ ಇರ್ತೀವಿ. ಸ್ವಲ್ಪ ಬರುತ್ತೆ ತೂಕ ಬರುತ್ತೆ ಎಂಬ ಸಮಯದಲ್ಲೆಲ್ಲ ಮಾರಾಟ ಮಾಡಿಬಿಡ್ತೀವಿ. ಇವತ್ತು 15-20 20 ಇಂಥವ್ ತಗೊಂಡು ಹೋಗ್ತೀವಿ. ನಮಗೆ ನೆರೆ ಅಂದರೆ ಅಲ್ಲಿ ಚಳ್ಳಕೆರೆಗೆ ಕೊಡ್ತಿದ್ವಿ, ಅಲ್ಲೇ ಮನೆ ಹತ್ರ ಬಂದು ತಗೊಂಡು ಹೋಗ್ತಿರ್ತಾರೆ ಹಿಂಗೆಲ್ಲ ಬೇರೆ ತಿಂತಕ್ಕಂಥವ್ರು. ಇವನ್ನ ಸಾಕಷ್ಟು ಇರೋವನ್ನ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಅನಿಸ್ತು ಅಂದ್ರೆ ಬರ್ತಾರೆ ಈಗ ಸಾಕಷ್ಟು ಇರೋದ್ರಿಂದ ಒಳ್ಳೆ ರೇಟ್ 280 300 350ರವರೆಗೂ ಸಹ ಇದು ನಾಟಿ ಕೋಳಿ ಕೆಜಿ ಹೋಗುತ್ತೆ ಉಂಡುಗಳು ಅಷ್ಟೇ ನಾವೇನು ಅಂತ ಸಮಯದಲ್ಲಿ 180 200 210 ನಾವು ಕೊಟ್ವಿ ಅವಾಗ ಸ್ವಲ್ಪ ಅದೇನೋ ಲಾಸ್ ಏನೋ ಆಗ್ಲಿಲ್ಲ ಅಂದ್ರೆ ಈ ಇಷ್ಟು ಪ್ರೊಸೆಸ್ಗೆ ಲಾಭ ಕಡಿಮೆ ಅನಿಸ್ತು ಈಗ ನಾವು ಮನೆಯಲ್ಲಿ ಮೇಯಿಸ್ತಕ್ಕಂತ ಇದಕ್ಕೆ ಏನು ನಾವು ಯಾವುದೇ ಏನ್ ಹಾಕಲ್ಲ ಏನೋ ನಾವು ಕಾಳು ಅವು ಇವು ಮಾಡಿರ್ತಕ್ಕಂತ ಉಳಿದ ಕಾಳುಗಳನ್ನ ಹಾಕ್ತಕ್ಕಂಥದ್ದು ಆಮೇಲೆ ಹೊರಗಡೆ ಬಿಟ್ರೆ ಅವೇ ಮೇಯ್ದ್ಕೊಂಡು ಬರ್ತವೆ ಆ ತಿಪ್ಪೆ ಅವೆಲ್ಲ ಹಂಗಾಗಿ ಅದ್ರದ್ದು ಖರ್ಚು ಬಹಳ ಕಡಿಮೆ ಇದಕ್ಕಂದ್ಮೇಲೆ ನಾವು ಸಾಕಾಣಿಕೆ ಮಾಡ್ತೀವಿ ಅಂದ್ಮೇಲೆ ಅವರು ಹೇಳಿದ್ಮೇಲೆ ಏನು ಮರಿ ಕೊಡ್ತಾರಲ್ಲ ಮರಿ ಕೊಟ್ಟವರು ಯಾವ ಮಾರ್ಗದರ್ಶನ ಕೊಡ್ತಾರ ಆ ಮಾರ್ಗದರ್ಶನದಲ್ಲಿ ಹಾಕ್ಬೇಕಾಗುತ್ತೆ ಒಂದ್ಸರಿ ಆಮೇಲೆ ಮೂತಿಯನ್ನ ಸುಟ್ವಿ ಒಂದು 20 ದಿನಗಳ ಅವಧಿಯಲ್ಲಿ ಮೂತಿಯನ್ನ ಸುಟ್ವಿ ಯಾಕಂದ್ರೆ ಕೊಕ್ಕೆ ದೊಡ್ಡದಾದ್ರೆ ಅವೇ ಜಗಳ ಆಡಿಬಿಟ್ಟು ಒಂದಕ್ಕೊಂದು ಕುಕ್ಕೆ ಅಂತವೆ ಆಮೇಲೆ ಆನೆ ಆಗುತ್ತೆ ಅಂಬಂದ್ರೆ ಮೂತಿ ಸುಡ್ತೀವಿ ಅದು ಸುಟ್ಟಾದ್ಮೇಲೆ ಹಿಂಗೆಲ್ಲ ಆಯ್ತು ಅದನ್ನ ಹೊಸಪೇಟೆ ಹತ್ರ ಕೊಪ್ಪಳ ಜಿಲ್ಲೆ ಇರಬೇಕು ಬೂದುಗುಂಪ ಕ್ರಾಸ್ ಅಂತ ಐತೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೋಳಿ ಕುರಿ ಒಳ್ಳೆ ಮಾರ್ಕೆಟ್ ಇದೆ ಸರ್ ಅಲ್ಲಿ ಅಲ್ಲಿಗೆ ಹೋಗಿ ನಮಗೆ ಬಹಳಷ್ಟು ದೂರ ಆಗುತ್ತೆ ಅಲ್ಲಿಗೆ ಹೋಗ್ತಕ್ಕಂಥದ್ದು ಈಗ ಹತ್ರ ಆದರೆ ವಾರ ಪ್ರತಿ ವಾರಕ್ಕೊಂದ್ಸರಿ ಆದರೆ ಬೇಕಾದ್ರೆ ತಗೊಂಡು ಹೋಗ್ಬೋದು ಇದಾಕ್ಬೋದು ಇಲ್ಲಿಂದ ಅಲ್ಲಿಗೆ ಸಾಗಾಣಿಕೆ ವೆಚ್ಚನೇ ಜಾಸ್ತಿ ಆಗಿಬಿಡುತ್ತೆ ಸುಮಾರು ನಮಗೆ ಅಲ್ಲಿಗೆ 160-170 ಕಿಲೋಮೀಟರ್ ಲೆಕ್ಕಾಚಾರಕ್ಕಾಗುತ್ತೆ 170 ಕಿಲೋಮೀಟರ್ ಅಂತಂದ್ರೆ ಯಾವ್ದಾನ ಒಂದು ಚಿಕ್ಕದಾಗಿರ್ತಕ್ಕಂಥ ವಾಹನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದು ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಆಯ್ತು ಒಂದೇಟ್ಲೆ ಹೋಗಲ್ಲ ಹೋಗ್ತಕ್ಕಂಥವು ಇದೈತಲ್ಲ ಇದು ಕಣ್ಣಿಗೆ ಕಾಣದಂಗೆ ಅಂದ್ರೆ ನಾವು ಹಾಕ್ತಿರ್ತಕ್ಕಂಥ ಬಂಡವಾಳ ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲ ನಾ ಹಾಕಿರೋದು ಆ ಮೊಟ್ಟೆ ಅವೇ ಹಾಕೋದ್ರಿಂದ 40 ದಿವಸಕ್ಕೆ ಮರಿ ಹಾಕಿದ್ಮೇಲೆ ಮೊಟ್ಟೆ ಹೊಡೆದು ಮತ್ತೆ 40 ದಿವಸಕ್ಕೆ ಮೊಟ್ಟೆ ಇಡುತ್ತೆ ಕೋಳಿ ಮೊಟ್ಟೆ ಇಡುತ್ತೆ ಅಗತ್ಯವಾಗಿ ಬರುತ್ತೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಯಾಕಂದ್ರೆ ಮುಂಗಾರು ಕಾಲದಲ್ಲಿ ಗುಡುಗು ಅಂತ ಟೈಮ್ನಾಗ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂದ್ರೆ ಎಫೆಕ್ಟ್ ಅಂದ್ರೆ ನಾವು ಮೊಟ್ಟೆನ ಕಾವಿಗೆ ಹಾಕ್ತಿವಲ್ಲ ಮರಿ ಎಬ್ಸೋದಕ್ಕೆ ಅಂತ ಟೈಮ್ ಗುಡಿಗಿದ್ರೆ ಅವು ಮರಿ ಕೆಟ್ಟೋಗ್ಬಿಡುತ್ತೆ ಅದು ಮೊಟ್ಟೆ ಕೆಟ್ಟೋಗುತ್ತೆ ಅಂತ ಟೈಮ್ನಾಗ ಸ್ವಲ್ಪ ಒಂದು ತಿಂಗಳು ಅಷ್ಟು ಮಾತ್ರ ಸಮಸ್ಯೆ ಆಗ್ಬೋದು ಬಿಟ್ರೆ ಇನ್ ಮಿಕ್ಕ ಟೈಮ್ ಎಲ್ಲ ಹಿಂಗೆ ಬಳಸ್ಕೋಬಹುದು ಅಂದ್ರೆ ನಮ್ಮದು ಜಾಗ ಇಲ್ಲ ಸರ್ ಕಣಜಾಗ ಇದ್ರೆ ಇನ್ನ ತುಂಬಾ ಒಳ್ಳೇದು ದೊಡ್ಡದ ಮನೆಗಳಲ್ಲಿ ಕಣಜಾಗಲಲ್ಲಿ ದೊಡ್ಡದ ಮನೆಗಳಲ್ಲಿ ಕೆಲವರು ಬೆಳೆಸ್ತಾರೆ ಸ್ವಲ್ಪ ಫಸಲಿಗೆ ಅಂದ್ರೆ ಕೆದರ್ತಕ್ಕಂತ ಇವ ಆಗಿರೋದ್ರಿಂದ ಅಲ್ಲೇನೆ ಏನು ಸಮಸ್ಯೆ ಆಗಲ್ಲ ಹಂಗಾಗಿ ಚೆನ್ನಾಗಿ ಇದೆ ಸರ್ ಚೆನ್ನಾಗಿದೆ ಈಗ ನಾವು ನಿರ್ವಹಣೆ ಲೆಕ್ಕಕ್ಕೆ ಹೋದ್ರೆ ಈ ಮಾಂಸದ ಕೋಳಿ ಮೊಟ್ಟೆ ಕೋಳಿಗಳು ನಿರ್ವಹಣೆ ನೀವು ಹೇಳ್ದಂಗೆ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಈ ನಮ್ಮ ಈ ನಾಟಿ ಕೋಳಿಗಳಿಗೆ ಅಷ್ಟು ನಿರ್ವಹಣೆ ಜಾಸ್ತಿ ಖರ್ಚು ಬರಲ್ಲ ಇಲ್ಲ ಸರ್ ಇಲ್ಲ ಸರ್ ನಾವು ನಾಟಿ ಕೋಳಿ ಈಗ ಮನೇಲಿ ಸಾಕಿದ್ದು ಆಮೇಲೆ ಫಾರ್ಮ್ನಲ್ಲಿ ಸಾಕಿದ್ದು ಅಂತ ಹೇಳಿದೆ ಫಾರ್ಮ್ನಲ್ಲಿ ಸಾಕಿರ ಸಹ ಅಂತ ನಿರ್ವಹಣೆ ಬರಲ್ಲ ಏನಂತಂದ್ರೆ ಅಲ್ಲಿ ಆ ತರಕಾರಿ ಹಾಕ್ತಾ ಇದ್ವಿ ತರಕಾರಿನ ಅಂದ್ರೆ ಉಳಿದಿರ್ತಕ್ಕಂಥ ತರಕಾರಿ ಆಮೇಲೆ ನಾವು ಸ್ವಲ್ಪ ಈಗ ಸಂತೆಯಲ್ಲಿ ಸಾಯಂಕಾಲ ಟೈಮ್ಗೆ ಹೋದ್ರೆ ಉಳಿದಿರ್ತಕ್ಕಂಥ ತರಕಾರಿಗಳು ಇರುತ್ತೆ ಅಂತವು ಕೊಡ್ತಾರೆ ಇಲ್ಲ ಕಡಿಮೆ ರೇಟ್ಗೆ ಸಿಕ್ತಕ್ಕಂಥ ತರಕಾರಿ ಇರ್ತತೆ ಟೊಮೊಟೊ ಆಗಿರ್ಬೋದು ಅಲ್ಲಿ ಸೊಪ್ಪು ಆಗಿರ್ಬೋದು ಇಂಥದ್ದೆಲ್ಲ ಸೊಪ್ಪು ವೇಸ್ಟ್ ಸೊಪ್ಪು ಎಲ್ಲ ಕೊಡ್ತಾರೆ ಸುಮ್ಮನೆ ಕೊಡ್ತಾರೆ ಅಲ್ಲೇ ಬಿಸಾಡಿ ಹೋಗೋಬೋದು ಅಂತ ಅಂಥವನ್ನೆಲ್ಲ ತಂದು ಹಾಕ್ತಿದ್ವಿ ಒಳ್ಳೆ ಇದು ಬರುತ್ತೆ ಅದು ವಾರದಲ್ಲಿ 2 ಸರಿ 2 ಸಂತೆ 3 ಸಂತೆ ಸಿಗ್ತ ನಮ್ಮೂರು ಆಸುಪಾಸು ನಮ್ಮೂರಿನ ಸಂತೆ ಮೊಳಕಮೂರು ಸಂತೆ ಇಂಥವು ಅಂಥವು ಹಾಕ್ತಿದ್ವಿ ಅದು ಬಿಟ್ರೆ ಸಜ್ಜೆ ಇವಾಗ ಸ್ವಲ್ಪ ಅಲ್ಲಿ ಬಹಳಷ್ಟು ಯಾಕಂದ್ರೆ ಬಹಳ ಪ್ರಮಾಣದಲ್ಲಿ ಮರಿಗಳಿರೋದ್ರಿಂದ ಹಾಕ್ಬೇಕಾಗುತ್ತೆ ತಂದು ಹಾಕ್ಬೇಕಾಗುತ್ತೆ ಅದೇನ್ ಖರ್ಚು ಅನ್ಸಲ್ಲ ಸರ್ ಬೇರೆ ಇದನ್ನ ಯಾವ್ದನ್ನ ಮಾಂಸ ಕೋಳಿಗೆ ಹೋಲಿಸ್ಕೊಂಡ್ರೆ ಅದು ಸಾಕಷ್ಟು ಆಗ ನೋಡಿ ಮಾಂಸ ಕೋಳಿಗೆ ವ್ಯಾಕ್ಸಿನ್ 2-3 ಸರಿ ಹಾಕ್ತಾ ಇದ್ರು ಆಮೇಲೆ ಪ್ರತಿದಿನ ಸಾಯಂಕಾಲ ಟೈಮ್ನಾಗ ಈ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಪ್ರತಿದಿನ 3 ಸರಿ ನೀರು ಸ್ಪ್ರೇ ಮಾಡ್ಬೇಕು ಅದ್ರ ಮೇಲೆ ಈಟಿಗೆ ಮತ್ತೆ ಸತ್ತೋಗ್ತಾ ಕೋಳಿಗಳ ಸ್ಪ್ರೇ ಮಾಡ್ಬೇಕು ತನುವಿರ್ಬೇಕಲ್ಲ ಸರ್ ಅಷ್ಟೆಲ್ಲ ಸುತ್ತ ಗಿಡಗಳು ಬೆಳೆಸಿ ಇಷ್ಟೆಲ್ಲ ತನುವಿನ ತೇವಾಂಶ ಮಾಡಿದ್ರು ಸಹ ಮೇಲೆ ನೀರು ಬಿಡ್ಬೇಕಾಗುತ್ತೆ 3 ಸರಿ ಆಮೇಲೆ ಫೀಡ್ ಎಲ್ಲ ಒಳ್ಳೆ ರೇಟಿಂದ ಫೀಡು ಅದನ್ನ ಹಾಕ್ಬೇಕಾಗುತ್ತೆ ಆಮೇಲೆ 45 ದಿನಕ್ಕೆ ಬರುತ್ತೆ ಅಂದ್ರೆ ಮತ್ತೆ ಅಷ್ಟೆಲ್ಲ ಹಾಕಿದ್ರೆ 45 ದಿನಕ್ಕೆ ಬರೋದು ಹಂಗಾಗಿ ಅದು 45 ದಿನಕ್ಕೆ ಬಂದ ಮೇಲೆ ರೇಟ್ ಇಲ್ಲ ಇನ್ನೊಂದು ವಾರ ಬಿಟ್ಟು ಕೊಡನೋ ಅಂಬ ಅಂತ ಕಾಯಂಗಿಲ್ಲ ಯಾಕಂದ್ರೆ ಓವರ್ ಈ ವೆಯ್ಟ್ ಆದ್ರೆ ಸಾಯುತ್ತೆ ಮರಿ ಇಲ್ಲ ಅಂದ್ರೆ ಸುಮ್ನೆ ತಿಂತಿರುತ್ತೆ ವೆಯ್ಟ್ ಆಗಲ್ಲ ಗ್ರೋತ್ ಆಗಲ್ಲ ಖರ್ಚು ಜಾಸ್ತಿ ಆಗುತ್ತೆ ಅಲ್ಲಿ 2 ಕೆಜಿ ಮೇಲೆ 40 ದಿನದ ಮೇಲೆ ಖರ್ಚು ಜಾಸ್ತಿ ಊಟದ ಪ್ರಮಾಣ ಜಾಸ್ತಿಯಾಗೇ ತಗೊಳುತ್ತೆ ಇದು ಹಂಗಲ್ಲ ಈ ವಾರ ನಮಗೆ ರೇಟ್ ಸಿಗ್ಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆನಿಲ್ಲ ಇನ್ನ 15 ದಿವಸ ಬಿಟ್ಟು ಮಾರ್ಬೋದು ಇನ್ನೊಂದು ವಾರ ಬಿಟ್ಟು ಮಾರ್ಬೋದು ನಾವೇನು ಇಲ್ಲಿ ಬಂದ ಮೇಲೆ ಅದಕ್ಕೇನು ನಾವು ಹೆಚ್ಚುವರಿಯಾಗಿ ಹಾಕ್ತಿವಿ ಅದಕ್ಕೆ ತಂದು ಹಾಕ್ತಿವಿ ಅಮ್ಮಂಗಿಲ್ಲೇನಿಲ್ಲ ನಮ್ಮಲ್ಲಿ ಪ್ರತಿದಿನ ಕನಿಷ್ಠ ಅಂದ್ರೂ ಸಹ ಸಾರಿಗೆ ಬಳಸಿರ್ತಕ್ಕಂಥದ್ದು ಒಂದು 2-3 ಇಡಿಯಷ್ಟು ವೇಸ್ಟೇ ಸಿಕ್ಕೇ ಸಿಗುತ್ತೆ ಅದೆಲ್ಲ ತಿಪ್ಪಿಗೆ ಹಾಕ್ತಿವಿ ಇಲ್ಲ ಅಲ್ಲಿಗೆ ಕೋಳಿ ಮರಿಗಳಿಗೆ ಹಾಕ್ತಿವಿ ಕಾಳು ಕಡಿ ಅದು ಸಿಗುತ್ತೆ ಅದೆಲ್ಲವನ್ನ ಆಮೇಲೆ ಇನ್ನಿರ್ತಕ್ಕಂಥದ್ದಲ್ಲೇ ನಮ್ಮ ಕೇರಿಯಲ್ಲಿ ಅಲ್ಲಿರ್ತಕ್ಕಂಥ ಚರಂಡಿ ಅಲ್ಲಿ ಇಲ್ಲಿ ಆ ತಿಂದು ಬರ್ತವೆ ಮನೆಯಲ್ಲಿ ಒಟ್ಟು ಅಕ್ಕಿ ಇದು ಹಾಕ್ತಿವಿ ಅದು ಅಲ್ಲದೆ ಸ್ವಲ್ಪ ಇನ್ನೂ ಚೆನ್ನಾಗೆ ಸ್ವಲ್ಪ ಬರಬೇಕು ನಾವು ಏನಾದರೂ ಮಾಡ್ಬೇಕಂದ್ರೆ ಹಿಂಡಿ ಕಡಲೆ ಶೇಂಗಾ ಹಿಂಡಿ ಇರುತ್ತಲ್ಲ ಸರ್, ಆ ಶೇಂಗಾ ಹಿಂಡಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ರೆ ನಾ ಚೆನ್ನಾಗಿ ಮರಿ ದಷ್ಟಪುಷ್ಟವಾಗಿ ಬರುತ್ತೆ, ಅದನ್ನ ತೂಕ ಬರುತ್ತೆ ಮರಿ ಅಂದ್ರೆ ಮೊಟ್ಟೆ ಇಡತಕ್ಕಂತ ಸಂದರ್ಭದಲ್ಲಿ ಹಾಕಿದ್ರೆ ಒಳ್ಳೆ ಮೊಟ್ಟೆ ಚೆನ್ನಾಗಿ ಬರುತ್ತೆ ಅಂತ ನಾವು ನೋಡಿರೋ. ನೀವೇ ಮನೆಯಲ್ಲೇ ಬೆಳೆಸಿದಂತ ಮರಗಳನ್ನ ಈ ತರ ದೊಡ್ಡ ಪ್ರಮಾಣದಲ್ಲಿ ಮಾತ್ರ ಅಥವಾ ಈಗ ನೀವು ದೊಡ್ಡ ಪ್ರಮಾಣದಲ್ಲಿ 3-4 ವರ್ಷದ ಮುಂಚೆ ತಂದು ಸಾಕಿದ್ವಿ ಅಂತಂದ್ರೆ ಬೇರೆ ಹೊರಗಡೆಯಿಂದ ಮರಿ ಕೊಂಡ್ಕೊಂಡ್ ಬರ್ತೀರ? ಇಲ್ಲ, ಹೊರಗಡೆಯಿಂದ ಮರಿ ಮನೆಗೆ ಸಾಕ್ತಕ್ಕಂಥ ಹೊರಗಿಂಡ ಮರಿ ಇಲ್ಲಿ ಇದುವರೆಗೂ ತಂದಿಲ್ಲ ಸರ್, ಇದುವರೆಗೂ ಒಂದು ತಂದಿಲ್ಲ. ಇಲ್ಲಿರ್ತಕ್ಕಂಥವನ್ನೇ ಆ ಒಂದು ಅಂತ ಹೇಳಿದಲ್ಲ, ಆ ಒಂದೇ ಇಷ್ಟು ಪ್ರಮಾಣದಲ್ಲಿ ಆಗ್ತಾ ಬಂದಿದೆ. ಈಗ ಅವನ್ನೇ ಮಾರಾಟ ಮಾಡ್ಕೊಂತ ಬಂದ್ವಿ. ಅಂದ್ರೆ ಇದನ್ನು ಸ್ವಲ್ಪ ದೊಡ್ಡ ಪ್ರಮಾಣವಾಗಿ ನೋಡೋಣ ಅಂತ. ಅದು ಲಾಸ್ ಏನಾಗಲ್ಲ ಸರ್, ಯಾವುದು ಮೈಸೂರು ನಾಟಿ ತಂದು ಮಾಡಿದ್ವಿ ಅಂದ್ರಲ್ಲ ಅದೇನು ಲಾಸ್ ಆಗಲ್ಲ. ಅಂದ್ರೆ ಈ ಮಾರ್ಕೆಟಿಂಗ್ ಗೊತ್ತಿರಬೇಕು. ಅದು ನಿಯರ್ ಈಗ ಬೂದಗುಂಪ ಕ್ರಾಸ್ ಆಜುಬಾಜಿನಲ್ಲಿ ಮಾಡಿರ್ತಕ್ಕಂಥವ್ರಿಗೆ ತುಂಬಾ ಲಾಭದಾಯಕ ಇರತಕ್ಕಂಥ ಬೆಳೆ. ಯಾಕಂದ್ರೆ ವಾರಕ್ಕೊಂದ್ಸರಿ ಬರುತ್ತೆ, ಸಾಕಷ್ಟು ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಅಲ್ಲಿ ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ತಕ್ಕಂಥಾರೆ, ಹೋಟ್ಲರವರೆಲ್ಲ ಬಂದು ತಗೊಂಡು ಹೋಗ್ತಿರ್ತಾ ಇರ. ಹಂಗಾಗಿ ನಮಗೆ ಮಾರ್ಕೆಟ್ ಇದು ದೂರ ಆಗುತ್ತಂತ ಉದ್ದೇಶದಿಂದ ಅಷ್ಟೇ. ಮಾರ್ಕೆಟ್ಗಳು ಇಲ್ಲ, ಇದಾವೆ ಅಂದ್ರೆ ಮಾರ್ಕೆಟ್ ಅಂದ್ರೆ ಈಗ ಮಾಂಸ ಕೋಳಿ ಕಟ್ ಮಾಡ್ತಕ್ಕಂತ ಅಂಗಡಿಗಳಲ್ಲಿ ಮಾಂಸ ಕೋಳಿಗಳು ಅಷ್ಟು ಹೋದ್ರೆ ನಮ್ಮ ನಾಟಿ ಕೋಳಿಗಳು ಏನಾದ್ರು ಕೂಡ ಒಂದು ವಾರ ಹೋದ್ರೂ 50-100 ಹೋಗಲ್ಲ ಕೆಲವು ಅಂಗಡಿಗಳಲ್ಲಿ, ಒಂದೊಂದು ಅಂಗಡಿಯಲ್ಲಿ. ಇದು ಒಂದೊಂದು ದಿನಕ್ಕೆ ಹೋಗ್ತಾವೆ 40-50ವರೆಗೂ ಈ ಮಾಂಸ ಕೋಳಿಗಳೇ ಹೋಗ್ತಕ್ಕಂತ ಇದರಲ್ಲಿ ನಾಟಿ ಕೋಳಿ ಸಿಗಲ್ಲ. ಆಮೇಲೆ ಅಲ್ಲಿ ಹತ್ರ ಇದಾವಲ್ಲ ಅಲ್ಲಿರ್ತಕ್ಕಂತ ನಾಟಿ ಕೋಳಿನ ಕೆಲವರು ತಗೊಳ್ಳಲ್ಲ ಅಂಗಡಿಯಲ್ಲಿ, ಅದೇ ಮನೆಗಳಲ್ಲಿ ಹಿಂಗೆ ತೋಟದಲ್ಲಿ ಬೆಳೆದಿರ್ತಕ್ಕಂತ ಚೆನ್ನಾಗಿರ್ತಾವಂತ ಇಲ್ಲಿಗೆ ಬಂದು ತಗೊಂಡು ಹೋಗ್ತಕ್ಕಂಥದ್ದು ರೂಢಿ ಐತಲ್ಲ, ಹಂಗಾಗಿ ಅಲ್ಲಿಗೆ ಬರ್ತಾರೆ. ಅದು ಸ್ವಲ್ಪ ಉಳಿತು, ಏನು ಸಮಸ್ಯೆ ಇಲ್ದಂಗೆ. ನಾವು ಅದನ್ನೇನು ವಿಶೇಷವಾಗಿ ಏನು ನಮ್ಮ ಕಾಳಜಿ ಏನಂತಂದ್ರೆ ಅದು ಏನು ಬಿದ್ದುಬಿಡುತ್ತೆ ಸರ್ ಕೆಲವು ಸರಿ ಅಂತ ನೋಡ್ಕೊಂಬಂಗೆ, ಅದಕ್ಕೆ ಅದನ್ನೊಂದು ಸ್ವಲ್ಪ ನೋಡ್ಕೋಬೇಕು. ಸಾಯಂಕಾಲ ಆದ ತಕ್ಷಣ ಅವನ್ನ ಗೂಡು ಬಿಡದು ಗೂಡಿಗೆ ಹೋಗ್ತವೆ, ಅವೇ ಟೈಮ್ ಸರಿಯಾಗಿ ಬರ್ತವೆ, ಕೋಳಿ ಟೈಮ್ ಸರಿಯಾಗಿ ಬರ್ತವೆ ಅವನ ಗೂಡನ್ನ ಮುಚ್ಚಕ್ಕಂಥದ್ದು. ಆಮೇಲೆ ಬೆಕ್ಕು ಅಂತ ಇಂಥ ಕಾಟದಿಂದ ಆ ರಕ್ಷಣೆ ಮಾಡ್ತಕ್ಕ ಏನು ಬೇಕು ಅಷ್ಟೊಂದೇ ನೋಡ್ಕೊಂಡ್ರೆ ಸಾಕಷ್ಟೇ. ಸ್ವಚ್ಛತೆ ಕಾಪಾಡಬೇಕು ಅದನ್ನ ಸ್ವಲ್ಪ ಬೆಳಿಗ್ಗೆ ಅದೇನು ಹೋದ ತಕ್ಷಣ ವೇಸ್ಟ್ ಎಲ್ಲ ಅದನ್ನ ಕೆಳಗೆ ಒಂದು ಗೋಣಿಚೀಲ ಅಂತ ದಾಸಿ ಬೆಳಿಗ್ಗೆ ತೆಗೆದು ಹಾಕಿಬಿಡ್ತಕ್ಕಂಥದ್ದು. ಅದಕ್ಕೆಲ್ಲ ಬಿಸಿಲಿಗಿರುತ್ತೆ ಗೋಣಿಚೀಲ, ನೈಟ್ ಅದ ಅಲ್ಲಿ ಹಾಕೋದು ಕೆಳಗಡೆ. ಹಂಗಾಗಿ ಸ್ವಚ್ಛತೆಗೆ ಏನ್ ಬೇಕೋ ಅಂತವನ್ನು ಮಾಡ್ಕೊಂಡು ವಾಸ ಮನೆಗೂ ಅದಕ್ಕೂ ಆ ಗೂಡ್ಗೂ ಸ್ವಲ್ಪ ದೂರ ಇರಂಗೆ ನೋಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲ ಹತ್ರನೇ ಇರುತ್ತೆ, ಆ ಈ ಏನು ಅದು ಬೀಳತಕ್ಕಂಥ ನಮಗೆ ಇದಾಗುತ್ತೆ ಅಂತ ಸ್ವಲ್ಪ ದೂರ ಇದ್ರೇನೆ ಬೆಸ್ಟ್. ಸ್ವಲ್ಪ ಮನೆ ಬಿಟ್ಟು ಸ್ವಚ್ಛತೆ ಕಾಪಾಡಿದ್ರೆ ಯಾವುದೇ ತೊಂದರೆ ಇಲ್ಲ. ಬಹಳ ಅದು ಸಾಕಷ್ಟು ಬೀಳಲ್ಲ, ಯಾವಾಗೋ ಒಂದ್ಸರಿ ಅದನ್ನೇನು ಕಳಿತಕ್ಕಂಥ ದೊಡ್ಡದಲ್ಲ. ಸ್ವಚ್ಛತೆ ಕಾಪಾಡಿಬಿಟ್ಟು ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ ಒಳ್ಳೆ. ಈ ಮೊಟ್ಟೆ ಕೋಳಿ ಮಾಂಸದ ಕೋಳಿ ಒಂದ್ಸರಿ ರೇಟ್ ಹೆಚ್ಚು ಕಮ್ಮಿ ಆದಾಗ ರೈತರಿಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ರೈತರಿಗೆ ಯಾವ್ದೇ ಕಾರಣಕ್ಕೆ ಲಾಸ್ ಆಗಲ್ಲ. ಯಾಕೆ ಲಾಸ್ ಆಗಲ್ಲ ಅಂತಂದ್ರೆ ಇದ್ರ ರೇಟ್ ಯಾವತ್ತು ಕಡಿಮೆ ಆಗಲ್ಲ, ರೇಜ್ ಆಗಲ್ಲ. ಇದು ಮಾಂಸ ಕೋಳಿ ಐತಲ್ಲ, ಇವತ್ತು ರೈತಗೆ ಸಿಗ್ತಕ್ಕಂಥದ್ದು ಅಂಗಡಿಯವರಿಗೆ ಲಾಭ ಸಿಗುತ್ತೆ, ರೈತಗೆ ಸಿಗಲ್ಲ. ರೈತ ಇಲ್ಲಿ 140 ರೂಪಾಯಿ ಇವತ್ತಿನ ರೇಟ್ ಐತೆ, 140 ರೂಪಾಯಿ ಒಂದು ಕೆಜಿ ಮಾಂಸನ ಮಾರ್ತಾರೆ ಅಲ್ಲಿ. ಅಂದ್ರೆ ಈಗ 2.5 ಕೆಜಿ ಕೋಳಿನ ಕಟ್ ಮಾಡಿದ್ರೆ 2 ಕೆಜಿ ಸಿಗುತ್ತೆ, 280 ರೂಪಾಯಿ ಅವನಿಗೆ ಸಿಕ್ತು. ಆ 2.5 ಕೆಜಿನ ಇಲ್ಲಿ ತಗೊಂಡು ಹೋಗೋದು 80-100 ರೂಪಾಯಿ, 80 ರೂಪಾಯಿ ಅಂದ್ರೆ ಹೆಚ್ಚಾಯ್ತು, 85-90 ರೂಪಾಯಿ ಇವತ್ತಿನ ರೇಟು 85 ರೂಪಾಯಿ ಐತಿ. 85 ರೂಪಾಯಿ 2.5 ಕೆಜಿಗೆ 160-200 ರೂಪಾಯಿ ಒಳಗೆ ಅವನಿಗೆ ರೈತಿಗೆ ಸಿಗುತ್ತೆ. ಅವ್ನು ಸುಮ್ಮನೆ ಕಟ್ ಮಾಡಿದನಿಗೆ 280 ರೂಪಾಯಿ ಸಿಕ್ತು, ಎಲ್ಲ ತೆಗೆದಾಕಿ ಅವನ ಖರ್ಚು ಎಲ್ಲ ತೆಗೆದಾಕಿ 280 ರೂಪಾಯಿ ಸಿಕ್ತು. 100 ರೂಪಾಯಿ 150 ರೂಪಾಯಿ ಒಂದು ದಿವಸಕ್ಕೆ ಲಾಭ ತಾಂತ. 45 ದಿನ ಮಾರಿದನಿಗೆ ಅದು ಮರಿ ಏನಾದರೂ ಒಂದು 20-25 ರೂಪಾಯಿ ಮರಿಗೆ ತಂದು ಕೊಟ್ಟು 90-95 ರೂಪಾಯಿ ಸಿಕ್ಕರೆ ಒಳ್ಳೆ ಲಾಭ ಸಿಗುತ್ತೆ, ಅಲ್ಲಿ ಖರ್ಚು ವೆಚ್ಚ ಅಲ್ಲ. ಇಲ್ಲಾಂದ್ರೆ ಮರಿ ರೇಟೇ 35-40 ರೂಪಾಯಿ ಮರಿ ರೇಟ್ ತಂದ ಮೇಲೆ 90-85 ರೂಪಾಯಿ ಮಾರ್ತೀವಿ ಅಂತಂದ್ರೆ ಮೇಲೆ ಬರುತ್ತೆ, ಕೂಲರಿಗೆ ಕೊಡಬೇಕು, ಆಮೇಲೆ ಇದು ಫೀಡಿಂದ ಎಲ್ಲ ಖರ್ಚು ಜಾಸ್ತಿ ಬರುತ್ತೆ. ಇದು ಇದಕ್ಕೇನು ಖರ್ಚು ಇರಲ್ಲ, ಯಾಕಂದ್ರೆ ನಾವು ಹಾಕ್ತಕ್ಕಂಥದ್ದೇನಿಲ್ಲ, ಮನೆಯಲ್ಲಿ ಉಳಿದಿರ್ತಕ್ಕಂಥದ್ದು ಹೆಂಗಿದ್ರೆ ಬಿಸಾಕ್ಬೇಕು ಅದನ್ನ. ಈಗ ನುಚ್ಚು ಪೂರ್ತಿ ನುಚ್ಚನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕಾಳ ಇದಾಗಿರ್ತಕ್ಕಂಥದ್ದನ್ನ ಈಗ ರಾಗಿ ಹಸನ್ ಮಾಡ್ತೀವಿ, ಹಸನ್ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ರಾಗಿಯನ್ನ ಅದನ್ನ ಬಿಸಾಡ್ಲೇಬೇಕು. ಆಮೇಲೆ ಮುಂಗಾರು ಹಂಗಾಮ್ನಲ್ಲಿ ರೈತರು ಬೆಳೆದಂತ ನಿಮ್ಮಲ್ಲಿ ಒಕ್ಕಣೆ ಸಿಗುತ್ತೆ ಅಂತದಾಗುತ್ತೆ. ಆಮೇಲೆ ಈ ಒಕ್ಕಣೆ ಮಾಡ್ತಲ್ಲ ರೋಡಿಗೆ ಹಾಕ್ತಾರೆ ಸರ್, ರೋಡಿಗೆ ಹಾಕಿದ ತಕ್ಷಣ ಫಸಲು ಎಲ್ಲ ಅವರಿಗೆ ಸಿಗಲ್ಲ, ಉರುಳಿ ಹಾಕ್ತಾರೆ, ಸಜ್ಜೆ ಹಾಕ್ತಾರೆ ಅಂತ. ಸಜ್ಜೆಯಲ್ಲಿ ಏನಾಗುತ್ತೆ ರೋಡ್ ಹಾಕಿ ಉಳಿದ್ರೆ ಸೈಡ್ಗೆ ಉಳಿದಿರೋದು ಇರುತ್ತೆ, ಆ ಅಂತದನ್ನೆಲ್ಲ ಸ್ವಲ್ಪ ಶೇಖರಣೆ ಮಾಡಿ ತಗೊಂಬಂದು ಇಟ್ಕೊಂಡ್ರೆ ಅದನ್ನ ಹಾಕ್ಬೋದು, ಅದನ್ನ ತಿಂತವೆ. ಅಲ್ಲಿ ಕೋಳಿ ನೋಡ್ಕೊಂಡೋಗೋದಾಗಲ್ಲ, ಅಲ್ಲಿಂದ ತಂದ್ರೆ ಹಾಕ್ಬೋದು. ಆಮೇಲೆ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದ್ರೆ ವೇಸ್ಟ್ ಅಕ್ಕಿ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಅಂದ್ರೆ ಈಗ ಲೋಡ್ ಬಂದ ಮೇಲೆ ಇಳಿಸಿದ್ರೆ ಕನಿಷ್ಠ ಅಂದ್ರೆ ಕೂಡ ಅಲ್ಲೊಂದು 3-4 kg ಸಿಗುತ್ತೆ ಸುಮ್ನೆ ಒಂದ್ ಬಳ್ಕೊಂಡ್ರೆ ವೇಸ್ಟ್ ಸಿಗುತ್ತೆ. ಅವರು ಸಾಕಷ್ಟು ತಾಟ್ಪಲ್ ಅದೆಲ್ಲ ಹಾಕ್ತಾರೆ, ಅದು ಅಲ್ಲದೆ ಮತ್ತೆ ಬಿದ್ದಿರ್ತಕ್ಕಂಥದ್ದು ಇರುತ್ತೆ, ಅದನ್ನ ಬಳ್ಕೊಳ್ಳೋದಾಗಲ್ಲ. ಬಳ್ಕೊಂಡ್ರು ಸಹ ಆ ಜನಗಳಿಗೆ ಕೊಟ್ರೆ ಮತ್ತೆ ಇದಾಗಲ್ಲ ಅಂತ ಅಂತದ್ರೆ ಅಲ್ಲಿಂದ ಸ್ವಲ್ಪ ತರ್ತೀವಿ. ನಮ್ಮ ಗೆಳೆಯರದೇ ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಆ ಅಂಗಡಿ ಹತ್ರ ಯಾವಾಗನ ಹೋದ್ರೆ ವೇಸ್ಟೇಜ್ ಇದ್ರೆ ಅವರು ಫೋನ್ ಮಾಡ್ತಾರೆ, ಹಿಂಗೈತಿ ಬರೋಣ ಅಕಸ್ ಮಳೆ ಬಂದು ಏನಾದ್ರು ನೆಂದಿರ್ತಕ್ಕಂಥದ್ದು, ಆಮೇಲೆ ಆ ಚೀಲದಿಂದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಬಿದ್ದಿರುತ್ತೆ. ಈಗ ರಾಗಿ ಅದು ಕೊಡ್ತಿದ್ರು, ರಾಗಿ ಅದು ಮಿಕ್ಸ್ ಆಗಿರ್ತತೆ, ಸ್ವಲ್ಪ ಮಿಕ್ಸ್ ಆಗಿರೋದಂತ ನಾವು ಸ್ವಲ್ಪ ಅವರು ಬಾಂಧವ್ಯ ಚೆನ್ನಾಗಿರೋದ್ರಿಂದ ಕೊಡೋರು, ಒಂದು 5-6 kg ಸಿಕ್ತಕ್ಕಂಥದ್ದು, ಅದು 5-6 kg ಸಿಕ್ಕಿಬಿಟ್ರೆ ಸುಮಾರು ತಳಿ ಅಂತ ತಳಿ ಉಂಜುಗಳು ಸಹ ನೋಡಿದೀನಿ. ಈಗ ನಮ್ಮ ಉಂಜ ಅಂದ್ರೆ 3-3.5 kg ವರೆಗೂ ಬಂದ್ಬಿಡ್ತಾವೆ, ಬಿಡಬೇಕು. ಒಂದು ವರ್ಷದವರೆಗೂ ಬಿಟ್ಟುಬಿಟ್ರೆ ನಾವು ಕೊಟ್ಟಿವಲ್ಲ ಇದು ಕೊಡ್ತಕ್ಕಂತ ಆಹಾರ ಅಂದ್ರೆ ಅವನ್ನ ಸಪರೇಟ್ ಆಗಿ ಗೂಡಿಗೆ ಬಿಡ್ತೀವಲ್ಲ ಅಂತ ಟೈಮ್ನಾಗೆ ಸಪರೇಟ್ ಕೂಡ ತಿಂತಾವೆ. ಎಲ್ಲವೂ ಹಾಕಿದ್ರೆ ಇದಾಗಲ್ಲ, ಒಳ್ಳೆ ಅಂತ ಪರಿಸ್ಥಿತಿ ಏನ್ ಇರಲ್ಲ ಸರ್, ಹಂಗಾಗಿ ಕೊಟ್ಟು ಕಳಿಸಿಬಿಡ್ತೀವಿ. ಎಲ್ಲ ಕೈಗೆ ಬಂದಿರತಕ್ಕಂಥವ 30-35 ಅಷ್ಟೇ. ಈ 35 ಅಂದ್ರೆ ಅದೇ ಪ್ರಮಾಣಕ್ಕೆ ಬರಂಗ್ ಮಾಡ್ತೀವಿ. ಈಗ ಹೋಗ್ತಕ್ಕಂಥವ್ ನೆಕ್ಸ್ಟ್ ವಾರದಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಅಲ್ಲೇ ಸಾಕಷ್ಟು ಹೋಗ್ತವೆ. ಇನ್ನು ಚಿಕ್ಕವಾಗಿರ್ತಕ್ಕಂಥವನ್ನ ಕೊಡಲ್ಲ, ಬಂದ್ರೆ ಮಾತ್ರ ಕೊಡ್ತೀವಿ. ಹಂಗೆ ಒಳ್ಳೆ ಚೆನ್ನಾಗೈತೆ. ನಿಮ್ಮೂರಲ್ಲಿ ಗೌರಸಮ್ಮದ್ದು ಜಾತ್ರೆ ಟೈಮಲ್ಲಿ ಜಾಸ್ತಿ ಖರ್ಚಾಗುತ್ತೆ ಅಂದ್ರೆ ಅಂತ ಸಮಯದಲ್ಲಿ ಜಾಸ್ತಿ ಬರಂಗೇನು ಸಾಕಾಣಿಕೆ ಮಾಡಿರಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ. ಅಂದ್ರೆ ಗೋಸಂದ್ರ ಮಾರಮ್ಮ ಅಂದ್ರೆ ಬೇಟೆಗಳು ಕಡಿತಕ್ಕಂಥದ್ದು, ದೊಡ್ಡ ಬೇಟೆ ತೂರ್ತಾರಂತಂದ್ರೆ ಅದು ಏನಕ್ಕೆ ತೂರ್ತಾರ ಅಂದ್ರೆ, ಈಗ ನನಗೆ ಬಂದಿತ್ತ ದೇವರಿಂದ ವೇಳೆ ವೇಳೆಯಾಗಿ ಬಂದಿರತಕ್ಕಂಥದ್ದು, ಮತ್ತೆ ನಾನು ಅರಿಕೆ ತೀರಿಸ್ಕೋಬೇಕು ಮತ್ತೆ ವಾಪಸ್ ಬಿಡ್ಬೇಕು ಅಂತ ಹಂಗೆ ಬಿಡ್ತಾರಲ್ಲ. ಮಾರಾಟ ಮಾಡಿದ್ರೆ ಏನಾದ್ರು ಖರ್ಚಾಗ? ಇಲ್ಲ ಇಲ್ಲ, ಅವರು ಮನೆಯಲ್ಲೇ ಇದಾಗಿರ್ತಕ್ಕಂಥದ್ನೇ ತಗೊಂಬಂದು ಸಾಕ್ತಾರೆ. ಆಮೇಲೆ ಸಿಕ್ಕಿರ್ತಕ್ಕಂಥ ಯಾರು ತಿನ್ನಲ್ಲ, ಸಾಕ್ತಾರೆ ಸಾಕ್ತಾರೆ ಸಾಕಿರ್ತಕ್ಕ ಅದರಲ್ಲಿ ಬಂದಿರತಕ್ಕಂಥ ಮರಿನ ಬಿಡ್ತಾರೆ. ಈಗ ಹುಂಜ ಸಿಕ್ತ ಅಂದ್ಕೊಳ್ರಿ, ಹುಂಜನ ಅದನ್ನ ಬೇಕಾದ್ರೆ ಮೇಯಿಸಿ ಅದನ್ನ ತಿಂದು ಇನ್ನೊಂದು ಮರಿನ ಬಿಡ್ತಾರೆ, ಅದನ್ನೇ ಬಿಡಲ್ಲ, ಅದನ್ನ ಇನ್ನೊಂದು ಮರಿನ ಆಗ್ಲಿ ಅಂತಾರು ತಗೊಂಡು ಹೋಗ್ತಾರೆ. ನೀವು ಅಂದಂಗೆ ಮನೆಯಲ್ಲಿ ಮಾರಲ್ಲ ಸಿಕ್ತು ಅಂತಕ್ಕಂಥದ್ದ ಕೊಡ್ತಾರೆ. ಈಗ 30-40 ಸಾಕಾಣಿಕೆ ಮಾಡ್ತಾ ಇದ್ರೆ ಇದು ಒಳ್ಳೆ ಲಾಭದಾಯಕ ಆಗಿರೋದ್ರಿಂದ ಮುಂದಿನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಾಕ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಸಾಕ್ಬೇಕೆಂಬ ಉದ್ದೇಶಕ್ಕಿನ್ನ ಇಷ್ಟರಲ್ಲಿ ಇದ್ಬಿಟ್ರೆ ಯಾವಾಗ್ಲೂ ಇದು ಮಾಡುದು, ದೊಡ್ಡ ಪ್ರಮಾಣ ಮಾಡಿದ್ರೇನು ಲಾಸ್ ಆಗಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ಹೇಳಿದಾಗ ಅದನ್ನ ನೋಡಿದ್ವಿ, ಒಂದ್ಸರಿ ಟ್ರೈ ಮಾಡಿದೆ ಅಂತ ಹೇಳಿದಾಗ ಅದನ್ನ ನೋಡಿದ್ವಿ, ಅದನ್ನ ಮಾಡ್ಬೋದು. ಇನ್ನ ಒಂದು ಪ್ರಮಾಣ ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಕಣದ ಜಾಗ ಅಂತಂದಿದ್ರೆ ಬೇರೆಯವರಿಗೆ ಸಲಹೆ ಇರ್ತಕ್ಕಂಥ ಜಾಗ ಇರ್ತಕ್ಕಂಥವ್ರಿಗೆ ನನ್ನ ಸಲಹೆ ಅಂಬೋದಕ್ಕಿನ್ನ ನಾನು ಹೇಳೋದೇನಂದ್ರೆ, ಒಂದು ಸುಮಾರು ಒಂದು ಹಿಂಗೊಂದು 20-40 ಜಾಗತಕ್ಕಂಥ ಒಂದು ಶೆಡ್ ತರ ಹಾಕ್ಸ್ಕೊಂಡ್ರೆ, ಈಗ ಸರ್ಕಾರದಿಂದ ಒಳ್ಳೊಳ್ಳೆ ಕುರಿ ಸಾಕಾಣಿಕೆ ಶೆಡ್ಡು, ಕೋಳಿ ಸಾಕಾಣಿಕೆ ಶೆಡ್ಡು ಎಲ್ಲ ಬರ್ತಾರೆ, ಅಂತ ಶೆಡ್ ಹಾಕ್ಸ್ಕೊಂಡ್ಬಿಟ್ರೆ ಅದರಲ್ಲಿ ಒಂದು 100-150 ಮರಿ ಹಾಕೊಂಡ್ರೆ ಒಳ್ಳೆ ಕೆಲಸ ಮಾಡೋದು. ಮೊಟ್ಟೆ ಇಡತಕ್ಕಂಥ ಮೇಲೆ ಸ್ವಲ್ಪ ವ್ಯವಸ್ಥೆ ಮಾಡಿಬಿಟ್ರೆ ಮೊಟ್ಟೆ ಕರೆಕ್ಟ್ ಜಾಗಕ್ಕೆ ಹೋಗಿ ಇಡತಕ್ಕಂಥವ್ರು ಮಾಡ್ಬೋದು. ಒಂದು 100-150 ಒಟ್ಟಿಗೆ ಒಂದು ಸರಿ ಇದ್ರೆ ವರ್ಷ ಕಳೆಯೋದ್ರೊಳಗೆ ಅದೊಂದು 500-600 ಸಂತತಿ ಬರುತ್ತೆ. 500-600 ಸಂತತಿನ ಒಂದೇ ಮೇಸಕ್ಕಾಗ್ತಿಲ್ಲ, ವಾರ ಒಂದು 50-100 ವರೆಗೂ ಹೆಚ್ಚು ಕಡೆ ಕೊಟ್ಕೊಂತ ಹೋಗ್ಬೋದು. 50-100 ಬಂದ್ಬಿಡ್ತಾ. ಈಗ 150 ಮರಿ ಇದೆ ಅಂತಂದ್ರೆ ಅದರಲ್ಲಿ ಒಂದು 100 ಮರಿ ಮೊಟ್ಟೆ ಇಟ್ಟರು ಸಹ ಒಂದೊಂದು 40 ಒಂದೊಂದು 4-5 ಲೆಕ್ಕ ಹಾಕ್ಯಂಡ್ರು ಸಹ 100 ಮರಿಗೆ 400-500 ಮೊಟ್ಟೆ ಆಯಿತು. ಅದರಲ್ಲಿ 400 ಮೊಟ್ಟೆನ ನಾವು ಇದಕ್ಕೆ ಹಾಕಿರೋದು ಮಹಾರಾಷ್ಟ್ರ ಮಾರಾಟ ಮಾಡಿ ಇಲ್ಲ ನಾವು ಕಾವಿಗೆ ಏನಾದರೂ ಕುಂದಿಸಿದ್ರೆ 400 ಮೊಟ್ಟೆಯಲ್ಲಿ ಒಂದು 250-300 ಮೊಟ್ಟೆ ಹಾಕಿದರೆ 300 ಮೊಟ್ಟೆನೂ ಬರದಂಗೆ ಒಂದು 100-100 ಮರಿ ಹಾಕಿದ್ರು ಸಹ ಎಷ್ಟೊಂದು ಆಗಿಬಿಡ್ತು, ಮತ್ತೆ 6 ತಿಂಗಳಿಗೆ ಅದು ಬೆಳಿಗ್ಗೆ ಬರುತ್ತೆ. ಮೊಟ್ಟೆಯಿಂದ ಸಾಕಷ್ಟು ಲಾಭ. ಈಗ ನಮಗೆ ಮೊಟ್ಟೆ ಒಂದು 15-20 ಮೊಟ್ಟೆ ವರೆಗೆ ಇರುತ್ತೆ, 15 ಕನಿಷ್ಠ ಅಂದ್ರೆ ಕೂಡ 10 ಮೇಲೆ ಇರುತ್ತೆ. ಯಾವುದೋ ಒಂದು 5-6 ಇಡ್ತಕ್ಕಂಥ ಮೊಟ್ಟೆ ಇದಾವೆ, ಜಾಸ್ತಿ ಆವರೇಜ್ ಬರ್ತಕ್ಕಂಥದ್ದು 10 ಮೊಟ್ಟೆ ಮೇಲೆ. 5 ಮೊಟ್ಟೆ ಇಟ್ಕೊಂಡು 5 ಮೊಟ್ಟೆ ಕೊಟ್ಟರು ಅಂತ ಸಹ ದೊಡ್ಡದಾಗಿರ್ತಕ್ಕಂಥ ಪ್ರಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು 150 ಕೋಳಿನ ಸಾಕ್ತಕ್ಕಂಥ ಸಂದರ್ಭ 100 ಕೋಳಿ ಮೊಟ್ಟೆ ಇಟ್ಟರು ಸಹ 200 ಮೊಟ್ಟೆನ ಮಾರಿ 200 ಮೊಟ್ಟೆನ ನಾವು ಹಾಕ್ತಿವಿ ಅಂತಂದ್ರೆ ಮಾರಾಟ ಆಗುತ್ತೆ. ಅದು ಈಗ 10-15-12-13 ರೂಪಾಯಿ ವರೆಗೂ ರೇಟ್ ಇದೆ, ತಗೊಂಡು ಹೋಗ್ತಾರೆ ಅವನ್ನ. ಈ ಮಾಮೂಲು ಕೋಳಿನೇ ಮೊಟ್ಟೆನೇ ಬ್ರಾಯ್ಲರ್ ಮೊಟ್ಟೆನೇ ಅಲ್ಲ ಇವು ಲೇಯರು ಆ ಮೊಟ್ಟೆನೇ 8 ರೂಪಾಯಿ ಏನೋ ಮಾರ್ತಾರೆ ಅಂಗಡಿಗಳಲ್ಲಿ. ಇದು ನಾಟಿ ಕೋಳಿಗೆ 15 ರೂಪಾಯಿ ವರೆಗೂ ಹೋಗುತ್ತೆ. ಕೋಳಿ ಗೊಬ್ಬರ ಒಳ್ಳೆ ಇಷ್ಟು ಅಂದ್ರೆ ನಾವು ಈಗ ಮನೆಯಲ್ಲಿ ಸಾಕ್ತಕ್ಕಂದ್ರೆ ಗೊಬ್ಬರ ಸಿಗಲ್ಲ, ಅದು ಎಲ್ಲೆಲ್ಲ ಹೋಗುತ್ತೆ ಎಲ್ಲ ಇರುತ್ತೆ, ಎಲ್ಲ ಇರ್ತಕ್ಕಂಥ ಸ್ವಲ್ಪ ಆಗುತ್ತೆ ಅದನ್ನ ತಿಪ್ಪಿಗೆ ಹಾಕ್ತಿವಿ ಅಷ್ಟೇ, ಅದೇನು ಬರಲ್ಲ. ನಾನು ಹೇಳ್ದಂಗೆ 150-200 ಮೊಟ್ಟೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಕೆಳಗಡೆ ಸ್ವಲ್ಪ ಇದು ನೆಲ್ಲು ಒಟ್ಟು ಬರುತ್ತಲ್ಲ ಆ ಒಟ್ಟು ಹಾಕಿಬಿಟ್ರೆ ಒಳ್ಳೆ ಗೊಬ್ಬರನ ಆಗುತ್ತೆ. ಸುತ್ತ ಇದು ಫಿನಿಶಿಂಗ್ ಹಾಕಿಸ್ಬಿಟ್ರೆ ಎಲ್ಲಿ ಹೋಗಲ್ಲ. ಸಾಯಂಕಾಲ ಟೈಮ್ನಾಗ ಸ್ವಲ್ಪ ತಿಂಗ ಹೊರಗಡೆ ಬಿಟ್ಟು ಹಾಕಿದ್ರೆ ಒಳ್ಳೆ ಮಾಡ್ಕೋಬಹುದು ಸರ್, ಅಷ್ಟಿದ್ರೆ ಸಾಕು. ಒಟ್ಟಾರೆಯಾಗಿ ನಿಮ್ಗೆ ಈ ಕೃಷಿ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಸಂತೋಷ? ಸಂತೋಷ ಸಂತೋಷ, ಇದು ಯಾವಾಗ್ಲೂ ಕೈಯಲ್ಲಿ ದುಡ್ಡು ಆಡ್ತಾ ಇರುತ್ತೆ, ಹಂಗಾಗಿ ಒಳ್ಳೆ ಆದಾಯವಾದ ಬೆಳೆ ಅನ್ಬೋದು. ನಿಮ್ಮನ್ನ ನೋಡ್ಕೊಂಡು ಈ ನಾಟಿ ಕೋಳಿ ನಿಮ್ಮೂರಲ್ಲಿ ಯಾರಾದ್ರೂ ನಿಮ್ಮ ಸ್ನೇಹಿತರೆಲ್ಲ ಸಾಕಾಣಿಕೆ ಮಾಡಿದಾರ? ಇಲ್ಲ, ಮನೆಗಳಲ್ಲಿ ಜಾಗ ಇರ್ತಕ್ಕಂಥವ್ರು ಮಾಡ್ತಾ ಇದಾರೆ. ನಮ್ಮೂರಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಸಾಕಷ್ಟು ಜನ ಮಾಡ್ತಾರೆ, ಅದರಲ್ಲಿ ದೊಡ್ಡದಲ್ಲಿ ಇರ್ತಕ್ಕ ಅಂದ್ರೆ ಎರಡು ಮೂರು ಇರ್ತಕ್ಕಂಥವ್ರನ್ನ ಹಾಗೆ ಮಾಡಿ ಅವರೇ ತಿಂತಕ್ಕಂಥದ್ದು ತಿನ್ನೋದಕ್ಕಾಗ್ತಾರೆ. ಯಾರು ಮತ್ತೆ ಆಮೇಲೆ ಬೇರೆ ಯಾರನ್ನು ಕೇಳಿದ್ರೆ ಕೊಡ್ತಾರೆ, ಒಂದು ದೊಡ್ಡ ಪ್ರಮಾಣದಾಗೆ ಚಿಂತನೆ ಮಾಡಿಲ್ಲ. ಜಾಗ ಇದ್ರೆ ಮಾಡ್ಬೋದು, ಬಹಳ ಒಳ್ಳೆ ಬೆಳೆ ಇದು. ಈ ಕೃಷಿ ಜೊತೆಗೆ ಮನೆಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ಕೃಷಿ ಮತ್ತು ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕೆ ನಿಮ್ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಯಾವ ರೀತಿ ಸಹಕಾರ ಸಿಗುತ್ತೆ? ಕೃಷಿ ಅಂತಂದ್ರೆ ನಮ್ ದೊಡ್ಡ ಮಟ್ಟದ ಜಮೀನಿನ ಇಲ್ದಿರೋದ್ರಿಂದ ಇರ್ತಕ್ಕಂಥವ್ರು ನಾನು ನನ್ನ ತಮ್ಮ ನಮ್ಮ ಮನೆಯವರು ನಮ್ಮ ತಮ್ಮನ ಮನೆಯವರೇ ಅವರೇ ಹೋಗ್ತಾರೆ. ನಾನು ಸ್ವಲ್ಪ ಊರಾಗ ಕೆಲಸ ಸ್ವಲ್ಪ ಕಂಪ್ಯೂಟರ್ ಕಲ್ತಿದ್ವಲ್ಲ ಆ ಕೆಲಸ ಏನಾನಿದ್ರೆ ಮಾಡ್ತೀವಿ, ಯಾವಾಗನ್ನು ಹೋಗ್ತೀವಿ ಅವರೇ ನೋಡ್ಕೊಂತಾರೆ. ಆಮೇಲೆ ಕೂಲರ್ ಇದ್ದಾಗ ಅದ್ರಾಗೇನು ಕೃಷಿನೇ ಬದುಕು. ನೀರಾವರಿ ಆಗಿದ್ರೆ ಯಾವಾಗ್ಲೂ 365 ದಿನನೂ ಕೆಲಸ ಇದ್ದೇ ಇರುತ್ತೆ. ಆಮೇಲೆ ಕೃಷಿ ಎಲ್ಲದ ಇದು ಮಳೆ ಆಧಾರಿತ ಜಮೀನು ಆಗಿರೋದ್ರಿಂದ ಮುಂಗಾರಿನಲ್ಲಿ ಸ್ವಲ್ಪ ಬಿತ್ತನೆ ಸ್ಟಾರ್ಟ್ ಆದ್ರೆ ಬಿತ್ತನೆ ಆದ್ಮೇಲೆ ಕಳೆ ತೆಗಿತಕ್ಕಂಥ ಸಂದರ್ಭದಲ್ಲಿ ಒಂದು 15 ದಿವಸ ಕೆಲಸ ಇರುತ್ತೆ. ಅದಾದ್ಮೇಲೆ ಸುಮ್ಮನೆ ಒಳಗಡೆ ಹೋಗಿ ಬರೋದು. ಆಮೇಲೆ ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು 20-25 ದಿನ ಸಂಪೂರ್ಣವಾಗಿ ಕೆಲಸ ಇರುತ್ತೆ. ಎಲ್ಲರೂ ಸಹಕಾರ ಎಲ್ಲರೂ ಇದ್ದೇ ಮಾಡ್ತಕ್ಕಂಥದ್ದು ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಗೆ ಈ ಕೃಷಿ ಬದುಕು ಇದೆಲ್ಲ ಸಂತೋಷ? ಸಂತೋಷವಾಗಿ ಇದು ನೆಮ್ಮದಿ. ಎಷ್ಟೊಮ್ಮೆ ಅವರು ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸಂಪರ್ಕ ಅಂತಂದ್ರೆ ನನ್ನ ಫೋನ್ ನಂಬರ್ ಕೊಡುವ ಸರ್, ಅಲ್ಲಿ ಸಿಕ್ತಕ್ಕಂಥವ್ರು ಬಂದ್ರೆ ಅದಕ್ಕೆ ಹೆಚ್ಚಿನ ನಾವೇನು ಇದು ಮೈಸೂರು ನಾಟಿ ತಂದು ಮಾಡಿದ್ವಲ್ಲ ಅದ್ರ ಬಗ್ಗೆ ಮಾಹಿತಿ ನಮ್ಮಲ್ಲಿದೆ, ಅದನ್ನು ಸಹ ಕೊಡ್ತೀವಿ ಹಂಚ್ಕೊಂಡು. ಆಮೇಲೆ ಇರ್ತಕ್ಕಂಥವ್ರು ಬಹಳ ಒಳ್ಳೆ ಬೆಳೆ ಬೆಳಿಬಹುದು. ಮಾಡ್ತಕ್ಕಂಥವ್ರು ಎಂತೆಂಥದೋ ಮಾಡ್ತಾರೆ. ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಈರುಳ್ಳಿ ಶೆಡ್ ಅಂತ ಕೊಡ್ತಾರೆ, ಆ ಈರುಳ್ಳಿನ ಈರುಳ್ಳಿ ಶೆಡ್ಗೆ ಬಳಸ್ಕೊಳ್ತಾ ಇಲ್ಲ, ಅದರಲ್ಲಿ ತಗೊಂಡೋಗಿ ಯಾವ ಉಬ್ಳು ಹಾಕ್ತಕ್ಕಂಥದ್ದು, ಆಮೇಲೆ ನೇಗಿಲು ಅಂತವನ್ನೆಲ್ಲ ತಗೊಂಡೋಗಿ ಅದರಾಗ ಇರ್ತಕ್ಕಂಥವ್ನು ಇಂಥವ್ ಮಾಡ್ತಾರೆ. ಅಂಥದ್ನ ಅದು ಹಾಕಿದ್ ತಪ್ಪ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಬದಲು ಈ ಕೋಳಿ ಸದುಪಯೋಗ ಮಾಡ್ಕೊಂಡು ಈರುಳ್ಳಿ ಬರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆ ಟೈಮ್ಲಿ ಬರುತ್ತೆ. ಅಂತ ಮಳೆ ಸ್ವಲ್ಪ ಮಳೆ ಬೀಳ್ತಕ್ಕಂಥದ್ದೇ ಆ ಟೈಮು, ಮಳೆ ಬೀಳ್ತಕ್ಕಂಥ ಟೈಮು, ಅದಕ್ಕೆ ಬೇಕಾದ್ರೆ ಬಳಸ್ಕೊಳ್ಳಿ. ಇನ್ನು ಮಿಕ್ಕ ಟೈಮೆಲ್ಲ ಕೋಳಿಗಳಿಗೆ ಮಾಡ್ಕೋಬಹುದು, ಉಪಯೋಗ ಮಾಡ್ಕೋಬಹುದು, ಒಳ್ಳೆ ಲಾಭದಾಯಕ. ನಿಮ್ ಫೋನ್ ನಂಬರ್ ಹೇಳ್ರಿ ಸ್ವಾಮಿಯವ್ರ. ನನ್ನ ಫೋನ್ ನಂಬರ್ 9619813845. ರೈತ ಬಾಂಧವರೇ, ಕೋನ್ಸಾಗರದ ಕೃಷಿಕರಾದ ಎರ್ಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮೊತ್ತ ಹೇಳ್ತೇನೆ, 9919813845. ಬಹಳ ಸಂತೋಷ ಎರ್ಸ್ವಾಮಿ ಅವರೇ, ಇಲ್ಲಿವರೆಗೂ ನಿಮ್ಮ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಸಹ ಧನ್ಯವಾದಗಳು. ಇದುವರೆಗೂ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ಎರೆಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಆಗುಂಬೆ, ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಶಿವಮೊಗ್ಗ ಮತ್ತು ಮಂಡ್ಯದ ಮೇಲೆ 20-23 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿದೆ. ರಾಜ್ಯದ ಕಲಬುರಗಿಯಲ್ಲಿ ಗರಿಷ್ಠ 40.6 ಡಿಗ್ರಿ ಸೆಲ್ಸಿಯಸ್ ಹಾಗೂ ಚಾಮರಾಜನಗರ ರಾಜ್ಯದ ಬಯಲುಸೀಮೆಯಲ್ಲಿ ಕನಿಷ್ಠ ತಾಪಮಾನ 20.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಲಘು ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ಪ್ರತ್ಯೇಕ ಸ್ಥಳಗಳಲ್ಲಿ 20-40 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ. ರಾಜ್ಯದ ಉಳಿದ ಭಾಗಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 35 ಡಿಗ್ರಿ ಸೆಲ್ಸಿಯಸ್ ಮತ್ತು 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ವಿವಿಧ ಮಾರುಕಟ್ಟೆಗಳ ಇಂದಿನ ಮಾರುಕಟ್ಟೆ ಧಾರಣೆಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ. ಉತ್ಪನ್ನ ಕಡಲೆಕಾಳು ಕ್ವಿಂಟಲ್ಗೆ ಗರಿಷ್ಠ 5,439, ಕನಿಷ್ಠ 44,959. ಅಲಸಂದೆ ಗರಿಷ್ಠ 6,469, ಕನಿಷ್ಠ ಹಾಗೂ ಗರಿಷ್ಠ ಒಂದೇ ಪ್ರಮಾಣದಲ್ಲಿದೆ. ಜೋಳ 2,139, ಕನಿಷ್ಠ 2,091. ಮೆಕ್ಕೆಜೋಳ ಗರಿಷ್ಠ 2,452, ಕನಿಷ್ಠ 1,759. ಇನ್ನು ರಾಗಿ ಗರಿಷ್ಠ 3,109, ಕನಿಷ್ಠ 2,402. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಗರಿಷ್ಠ 6,509, ಕನಿಷ್ಠ 4,025. ಅವರೆ 6,209, ಕನಿಷ್ಠ 5,400. ಕಡಲೆಕಾಳು 3,500.